ಒಂದು ನಿಮಿಷ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ ವಿಜಯನಗರ ಕ್ಯಾಂಪಿನ ರೈತರಾದ ಯದ್ಲಪಲ್ಲಿ ಹರಿಬಾಬು ಅವರ ಕೂರಿಗೆ ಭತ್ತದ ಬೇಸಾಯದ ಅನುಭವಗಳು ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೇಟೆ ಧಾರಣೆ. ಇನ್ನು 7:18 ಪ್ರಾಯೋಜಿತ ಕಾರ್ಯಕ್ರಮ ಮತದಾತ ಜಂಕ್ಷನ್. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ ಮೊದಲಿಗೆ ಕೇಳೋಣ ವಿಜಯನಗರ ಕ್ಯಾಂಪಿನ ರೈತರಾದ ಯದ್ಲಪಲ್ಲಿ ಹರಿಬಾಬು ಅವರ ಕೂರಿಗೆ ಭತ್ತದ ಬೇಸಾಯದ ಅನುಭವಗಳು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಕ್ಯಾಂಪಿನ ರೈತರಾದಂತಹ ಹರಿಬಾಬು ಅವರು 40 ಎಕರೆ ಭತ್ತವನ್ನ ಬಿತ್ತನೆ ಮಾಡಿದ್ದಾರೆ. ಸಾಮಾನ್ಯವಾಗಿ ರೈತರು ಹಿಂದಿನ ದಿನಗಳಲ್ಲೆಲ್ಲ ಭತ್ತವನ್ನು ನಾಟಿ ಮಾಡಿ ಸಸಿ ಮಾಡಿ ಹಚ್ತಾ ಇದ್ರು. ಆದರೆ ಇತ್ತೀಚೆಗೆ ವಿಜಯನಗರ ಕ್ಯಾಂಪು, ಕಲ್ಮಲ, ಕಲ್ಲೂರು ಭಾಗದಲ್ಲಿ ಸುತ್ತಮುತ್ತ ಎಲ್ಲ ರಾಯಚೂರು ತಾಲೂಕಿನಲ್ಲಿ ಹೆಚ್ಚಾಗಿ ರೈತರು ಭತ್ತವನ್ನು ಬಿತ್ತನೆ ಮಾಡ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ. ಇವತ್ತಿನ ಕಾರ್ಯಕ್ರಮದಲ್ಲಿ ಹರಿಬಾಬು ಅವರು ಭತ್ತವನ್ನು ಸುಮಾರು ವರ್ಷದಿಂದ ಬಿತ್ತನೆ ಮಾಡ್ತಾ ಇದ್ದಾರೆ, 40 ಎಕರೆದಲ್ಲಿ ಬಿತ್ತನೆಯನ್ನು ಮಾಡಿದ್ದಾರೆ. ಹೇಗೆ ಅನಿಸ್ತಾ ಇದೆ ಬಿತ್ತನೆ ಮಾಡೋದಕ್ಕೂ ಮತ್ತು ಸಸಿ ಮಾಡಿ ಹಚ್ಚೋದಕ್ಕೂ, ಜೊತೆಗೆ ಯಾವ ರೀತಿ ಅನುಕೂಲತೆಗಳಿದ್ದಾವೆ ಅಂತಕ್ಕಂಥ ವಿಚಾರವನ್ನು ಹರಿಬಾಬು ಅವರು ಅನುಭವಗಳನ್ನು ಹಂಚ್ಕೋತಿದ್ದಾರೆ. ಹರಿಬಾಬುರೇ, ಭತ್ತ ಬೇಸಾಯ ಮಾಡಕತ್ತಿ ಎಷ್ಟು ವರ್ಷ ಆತ್ನಿ? ನಮಸ್ಕಾರ ರೈತ ಬಾಂಧವರಿಗೆ. ನಾನು 2010-11 ಬಿತ್ತನೆ ಮಾಡ್ಲಾಕತ್ತೀನಿ ರೀ. ಮೊದಲನೇ ನಾಟಿ ಮಾಡಿದ್ವಿ, ಈಗ ಯಾವ ಪ್ರಾಬ್ಲಮ್ ಆಗಿ ನಮ್ಮ ಸಸಿ ಬೆಳೆಸಕ್ಕೆ ನೀರಿಲ್ಲ. ಅದೊಂದು ಕೆನಾಲ್ ಟೈಲ್ಯಾಂಡ್ ರೀ. ಈ ಮಳೆಗೆ 2 ತಿಂಗಳು ಬೆಳೆದ ಆಗದ ನಮಗೆ ನೀರಿನ ಅವಶ್ಯಕತೆ ಇಲ್ಲ ರೀ. ಮಳೆ ಚೆನ್ನಾಗಾಯ್ತಂದ್ರೆ ಅದನ್ನ ಮೇಲೆ ಇದಾಗತ್ತೆ ಸರ್. ಈಗ ಭತ್ತ ಬಿತ್ತನೆ ಮಾಡಾಕತ್ತಿ ತಾವು 2011 ಮಾಡಾಕತ್ತೀನಿ ಅಂತಂದ್ರೆ ನೀವು ಹೇಗೆ ಇದು ಬಿತ್ತನೆ ಮಾಡ್ತಕ್ಕಂಥದ್ದು ನಡು ಎಲ್ಲ ಮೊದಲ ರೈತರು ಬಿಟ್ಟಿದ್ರು ಆಮೇಲೆ ಬಿತ್ತನೆ ಚಾಲುವಾತು, ನಿಮಗೆ ಯಾರು ಹೇಳಿದ್ರು ಇದನ್ನ ಬಿತ್ತನೆ ಮಾಡ್ಲಿಕ್ಕೆ? ಸರ್, ನಮ್ಮ ಯೂನಿವರ್ಸಿಟಿ ಕಡೆಯಿಂದ ಎಜಿ ಶ್ರೀನಿವಾಸ ಅವರು ಸ್ವಲ್ಪ ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ಅದ್ರ ಬಗ್ಗೆ ಇನ್ನೊಂದೇನಾದ್ರು ವಿಡಿ ಸೈಡ್ ಬಂದ ಸರ್, ಮೊದಲು ಕಳೆ ಜಾಸ್ತಿ ಬರ್ತಿತ್ತು, ಹಂಗಾಗಿ ನಾವು ಬಿತ್ತನೆ ಕೆಲವೊಂದು 2 ವರ್ಷ ಬ್ರೇಕ್ ಮಾಡಿದ್ದೀರ. ಅವಾಗ ಆಮೇಲೆ ವಿಡಿ ಸೈಡ್ ಬಂದ್ಮೇಲೆ ಕಂಟಿನ್ಯೂ ಮಾಡಕತ್ತೆ. ಹೀಗೆ ಬಿತ್ತನೆಯನ್ನ ಮಾಡೋದಾದ್ರೆ ತಾವು 40 ಎಕರೆದಲ್ಲಿ ಭತ್ತವನ್ನ ಬಿತ್ತನೆ ಮಾಡಿದಿರಿ, ಯಾವ ತಿಂಗಳಲ್ಲಿ ಬಿತ್ತನೆ ಮಾಡ್ತೀರಿ, ಹೇಗೆ ಒಣ ಮಣ್ಣಲ್ಲೇ ಬಿತ್ತನೆ ಮಾಡ್ತಿರೋ ಹೇಗೆ ಅನ್ನೋ ಸ್ವಲ್ಪ ಡಿಟೇಲ್ ಆಗಿ ಹೇಳಿ ಸರ್. ಜುಲೈ ಆಗಸ್ಟ್ ನಮ್ಮ ಮಳೆಗಾಲ ಅವಾಗ ಶುರುವಾಗೈತೆ ಸರ್. ಎಕರೆಗೆ 12-13 kg ಸೀಡನ್ನು ಉಪಯೋಗಿಸ್ತೀರಿ, ಅದು ಟ್ರ್ಯಾಕ್ಟರ್ನ ಸೀಡ್ರಿಲಿಂದ. ಎಕರೆಗೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ ಸರ್. ಹಂಗೆ ಈಗ ಮನೆ ಗಾಡಿಗಳಿದ್ದರೆ ಮನೆಯವ್ರು ಬಿತ್ಕೊಂತಾರೆ ರೀ. ಸೀಡ್ ಉಳಿದಾಗ ಆಗುತ್ತೆ, ನಮ್ಮ ಕೆ ಜಿ ಲೋಡೇನೂ ಅವಶ್ಯಕತೆ ಇಲ್ಲ. ಮತ್ತು ನೀರಿನ ಅವಶ್ಯಕತೆ ಇಲ್ಲರಿ. ಏನಂದ್ರೆ ಬಿತ್ತಿನ ಆದಮೇಲೆ ಒಂದು 2-3 ದಿವಸಕ್ಕೆ ಸ್ಟ್ಯಾಂಪ್ ಎಗಸ್ಟ್ ಅಂತ ಒಂದು ಕೆಮಿಕಲ್ ಸಿಗುತ್ತೆ ರೀ, ಅದನ್ನು ಸ್ಪ್ರೇ ಮಾಡಿದ್ರೆ ಈ ಸೈಡ್ ಒಂದು 80% ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಮತ್ತೆ ಕಳೆ ಬಂತು ಅಂದರೆ 3-4 ಕೆಲೆ ಬಂದ ತಕ್ಷಣ ನಾಮಿನಿ ಗೋಲ್ಡ್ ಆಗಲಿ ರೈಸ್ಟಾರ್ ಆಗಲಿ ಇಲ್ಲ ಬೇರೆ ಬೇರೆ ಕೆಮಿಕಲ್ ಇದೆ ಸರ್, ಸ್ಪ್ರೇ ಮಾಡಿದ್ರೆ ಕಳೆವು ಪೂರ್ತಿ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ಬೋದು. ಈಗ ಭತ್ತವನ್ನು ಬಿತ್ತನೆ ಮಾಡಬೇಕಾದ್ರೆ ತಾವು ಹೇಗೆ ಭೂಮಿ ಸಿದ್ಧತೆ ಮಾಡ್ಕೋತೀರಿ, ಭೂಮಿ ರೆಡಿ ಮಾಡಿ ಯಾವ ರೀತಿ ರೆಡಿ ಮಾಡ್ಕೋತೀರಿ ಭೂಮಿಯನ್ನು? ಸರ್ ಒಂದ್ಸರ್ತಿ ಅಳಿಸತ್ತಿಗೆ ಕಲ್ಟಿವೇಟ್ರು ಹೊಡಿತೀವ್ರಿ ಸರ್, ಆಮೇಲೆ ಕುಂಟೆ ಹೊಡೆದು ರಿವರ್ಸ್ ಬ್ಲೇಡ್ ತಗೊಂಡು ಎಲ್ಲ ಎಳ್ಳೆ ಹುಳಕ್ಕೆ ಹೊಡಿ ಹಂಗೆ ಸಿದ್ಧವಾಗಿ ಎಲ್ಲ ಕ್ಲೀನಾಗಿ ಮಾಡ್ಕೊಂತೀರಿ. ಬಿತ್ತನೆ ಅಂದರೆ ಸಹಿತ ಭಾಳ ಏನು ಮೇಲೆ ರೀ, 1-1.5 ಮೇಲೇ ಬಿತ್ತಬೇಕು ಸರ್, ಅವು ಪೂರ್ತಿ ಒಳಗಾಗಿರೋನು ನಾಟಲ್ರಿ. ಒಂದೇಳು ಮಳೆ ಆಗಿಲ್ಲ ಅಂದ್ರೆ ಸಹಿತ 20-25 ದಿವಸನ ಏನು ಆಗಲ್ರಿ ಸೀಡ್, ಮಳೆ ಆದ ತಕ್ಷಣ ಜನ್ಮೇಷನ್ ಬರ್ತದೆ ಸರ್. ಈಗ ಬಿತ್ತನೆ ಮಾಡೋದಾದ್ರೆ ಒಣ ಮಣ್ಣಲ್ಲಿ ಬಿತ್ತೀರ ನೀವು? ಅವಾಗ 2,000-2,500 ಇತ್ತು ಸರ್. ಮತ್ತೆ ಕೆಜಿಲ್ ಮಾಡ್ಬೇಕು ರೀ. ಈಗ ನೋಡ್ರಿ, ಕೆಜಿಲ್ ಮಾಡಕ್ ಒಂದ್ ಎಕರೆಗೆ ಎಷ್ಟು ಖರ್ಚಾಗತ್ತ, ನಾಟಿ ಮಾಡಕ್ ಎಷ್ಟು ಒಂದ್ ಎಕರೆ ಹೊಕ್ಕಿತ್ತು, ಆಮೇಲೆ ಬೀಜದ ಖರ್ಚು ಎಲ್ಲ ನೋಡಿದ್ರೆ ನಿಮಗೆ ಒಂದ್ ಎಕರೆಗೆ ಎಷ್ಟು ಉಳಿತಾಯ ಆಗತ್ತೆ ಈ ಒಂದು ಭತ್ತವನ್ನ ಬಿತ್ತನೆ ಮಾಡೋದ್ರಿಂದ? ಸರ್ ಕಡಿಮೆ ಅಂದ್ರೆ 4-5,000 ರೂಪಾಯಿ ಕಡಿಮೆ, ನಾನು ಹೇಳಿದ್ ಕಡಿಮೆ ರೀ. ಈ ಕಾಲಕ್ಕೆ ತಕ್ಕಂಥದ್ದು 10,000 ರೂಪಾಯಿ ಉಳಿತಾಯ ಆಗುತ್ತೆ, 14-15 ವರ್ಷದ ಲೆಕ್ಕ ನೋಡಿದ್ರೆ 4-5,000 ರೂಪಾಯಿ ಉಳಿತಾಯ ಆಗ್ತದೆ ಸರ್. ಹೌದ್ರಿ. ಈಗ ಒಮ್ಮೆ ಬಿತ್ತನೆ ಮಾಡಿರ್ತೀರಿ, ಮಳೆ ಆದ್ಮೇಲೆ ಒಮ್ಮೆಮ್ಮೆ ಚೆನ್ನಾಗಿ ನಿಮಗೆ ಯಾವಾಗಾರ ಅನುಭವ ಆದದ್ದು, ಸರಿಯಾಗಿ ನಾಡದೆ ಇದ್ದದ್ದು, ಮತ್ತೊಮ್ಮೆ ಮುರಿದು ಬಿತ್ತಿದ್ದು, ಆ ಥರ ಆಗಿದೆ ನಿಮಗೆ ಅನುಭವ? ಸರ್ ಏನಾಗಲ್ಲ ಸರ್, ಅಲ್ಲಿಂದ ಅಲ್ಲೊಂದಿದ್ರೆ ಪಂಟೆ ಹೊಡ್ಕೊಂಡು ಬರ್ತದೆ ರೀ. ಎಲ್ಲೂ ಅಷ್ಟು ಪೂರ್ತಿ ಮೀರಿ ಅಲ್ಲಲ್ಲಿ ಗ್ಯಾಪ್ ಬಂತು ಅಂದರೆ ಅದರಾಗೆ ಕಿತ್ಕೊಂಡು ನಾವು ಮತ್ತೆ ಕವರ್ ಮಾಡ್ಕೋಬಹುದು ರೀ, ಮಾಡ್ಕೋಬಹುದು ರೀ. ಕಿತ್ತು ಮತ್ತೆ ಮಳೆ ಆದ್ಮೇಲೆ ಹಸಿಯೊಳಗೆ ಹಚ್ಚಿಬಿಡು. ಹಸಿಯೊಳಗೆ ಮತ್ತೆ ಹಚ್ಕೊಂಡ್ರೆ ಹಚ್ಕೊಂಡ್ಬಿಡ್ತದೆ ರೀ. 1 ತಿಂಗಳ ಅಂದ್ರೆ 30-40 ದಿವಸ ಆ ಸಮಯದಾಗ ಹಚ್ಬೇಕು ರೀ ಅದನ್ನ, ಅಷ್ಟು ಟೈಮ್ ಸಿಗತ್ತೆ ರೀ. ಆದಷ್ಟು ಒಳಗೆ ಮಳೆ ಆಯ್ತು, ಕೆನಲ್ ನೀರು ಬಂದು ಅಂದ್ರೆ ನೀರು ಕಟ್ಟಿ ಅದನ್ನ ಕಿತ್ತಿ ಹಚ್ಕೊಂಡ್ರೆ ಕವರ್ ಆಗ್ಬಿಡುತ್ತೆ. ಹರಿಬಾಬು ಅವರೇ, ಭತ್ತದ ಬೇಸಾಯದ ಅನುಭವ ನಿಮ್ಗೆ ಎಷ್ಟು ವರ್ಷದಿದ್ದು? ವಯಸ್ಸು ನೋಡಿದ್ರೆ 52 ಐತಿ ಸರ್. ನಾನು ಈಗ ಈ ಒಕ್ಕಲ್ತನ ಮಾಡಕ್ ಒಂದು 31-32 ವರ್ಷ ಆಯ್ತು. ಅವಾಗಿಂದ ಭತ್ತದ ಬೇಸಾಯ ಮಾಡಕತ್ತೀರಿ ನೀವು? ಭತ್ತದ ಬೇಸಾಯ ಮಾಡಕತ್ತೀವಿ ಸರ್. ಭತ್ತದ ಬೇಸಾಯ ವರ್ಷದಿಂದ ವರ್ಷಕ್ಕೆ ಏನು ಜಾಸ್ತಿ ಮಾಡ್ಕೊಂತ ಹತ್ತಿರೋ ಏರಿಯಾ ಕಡಿಮೆ ಆಗಿದೆ ನಿಮ್ದು? ಕಡಿಮೆ ಆಗಿದೆ ಸರ್, ಯಾರ ರೇಟ್ ಇಲ್ರಿ ಭತ್ತಕ್ಕೆ. ಉಳಿದು ಬೆಳೆಗಳಿಗೆ ಸ್ವಲ್ಪ ರೇಟ್ ಚೆನ್ನಾಗೈತೆ ಸರ್, ಅದರಿಂದ ಸ್ವಲ್ಪ ಈ ಲೇಬರ್ದೊಂದು ಪ್ರಾಬ್ಲಮ್ ಆಗಿದೆ ಸರ್. ಈಗ ಕಡಲೆ ಹಾಕಿದರೆ ಲೇಬರ್ ಅವಶ್ಯಕತೆ ಇಲ್ರಿ. ಅದೇ ಭತ್ತಕ್ಕಾದರೆ ಕಳವತಿ ಆಗೋನು, ಸ್ಪ್ರೇ ಮಾಡಾಕೋನು, ಹಂಗಾಗಿ ಸ್ವಲ್ಪ ತೊಂದರೆ ಆಗಲಿ. ನೀರಿಂದು ತೊಂದರೆ ಐತ್ರಿ, ನೀರಿನ ತೊಂದರೆ ಇದ್ದಾಗೇನೆ ಭಾಳ ಮಂದಿ ತಗ್ಗು ತಗ್ಗು ಎಲ್ಲ ಹಿಂಗೆ ಬಿತ್ತನೆ ಮಾಡಿದ್ರಿ, ಸ್ವಲ್ಪ ಗೆಡ್ಡೆಗಳು ಒಳಗಿದ್ದು ಕಡಲೆ ಹಾಕೊಂಬದ್ರಿ, ಎಂಥ ಕೆಲವು ಮಂದಿ ಹತ್ತೆ ಹಾಕ್ಯಾರ್ರಿ, ಚಿಲ್ಲಿ ಹಾಕಿದಾರೆ ಕೆಲವು ಮಂದಿ. ಈಗ ನೀವು ಭತ್ತವನ್ನು ಬಿತ್ತನೆ ಮಾಡ್ತೀರಿ, ಬಿತ್ತನೆ ಮಾಡೋದು ಭತ್ತದಕ್ಕೂ ಮತ್ತು ಏನು ಸಸಿ ಮಾಡಿ ಹಸ್ತಿರಲ್ಲ ಭತ್ತದಕ್ಕೂ, ಅದರ ಇಳುವರಿಯಲ್ಲಿ ಏನಾದ್ರು ವ್ಯತ್ಯಾಸ ಆಗ್ತಾ ಇದೆಯಾ? ವ್ಯತ್ಯಾಸ ಏನು ಸರ್, ಅದಕ್ಕಂತೂ 2 ಚಿಲ್ ಜಾಸ್ತಿನೇ ಬೆಳೆಸ್ಬೋದು ಸರ್. ಈಗಿಂದ ಖರ್ಚು ಕಡಿಮೆ ಆಗತ್ತರಿ, ಅದರಿಂದ ಗೊಬ್ಬರ ಕಡಿಮೆ ಆಗತ್ತರಿ ನಮ್ಗೆ. ಈ ಬೆಳೆ ಅದಕ್ಕಾದ್ರೂ ಮುಂಚೆನೆ ಬರ್ತೀರಿ, ನಾಟಿ ಮಾಡೋದಕ್ಕಿಂತ ಮುಂಚೆ ಬರ್ತೀರಿ, ಇದು ನಮ್ಗೆ ಚೆನ್ನಾಗಿ ರೇಟ್ ಸಿಗತ್ತೆ ರೀ. ಈಗ ಮುಂಚೆ ಮಳೆ ಆಗಿಬಿಡ್ತು ಅಂದ್ರೆ ಜೂನ್ ತಿಂಗಳಲ್ಲಿ ಒಳ್ಳೆ ಮಳೆ ಆಯ್ತು, ಹಸಿ ಆಯ್ತು ಅಂತಂದ್ರೆ ಅವಾಗ ಬಿತ್ತು ಬಿಡ್ತೀರಾ, ಅಥವಾ ಬಿತ್ತಿ ನೀವು ಕಳೆನಾಶಕದ ಉಪಯೋಗ ಹೊಡೆದು ಬಿಡ್ತೀರ ಹಿಂದೆ? ಸರ್ ಜೂನ್ನಾಗ ಆಗೋದು ಕಡಿಮೆ ರೀ, ಯಾವಾಗೋ 1 ವರ್ಷ ಆಗ್ತಿರ್ತದೆ ರೀ, ಜುಲೈ ಆಗಸ್ಟ್ ಜಾಸ್ತಿ ನಾವು ಆಗ ಜುಲೈ ಅಷ್ಟು ಸ್ವಲ್ಪ ಲೇಟಾಗಿ ಮಳೆ ಆಯ್ತು ಅಂದರೆ ಆಗಸ್ಟ್ನಾಗ ಆಗ್ತೀರಿ. ಅದ್ರ ತಕ್ಕಂತನು ಇವು ವೆರೈಟಿನೂ ಚೇಂಜ್ ಮಾಡ್ಕೊಂತೀರಿ, ಒಂದೆರಡು ಲೇಟ್ ಆಯಿತು. ಯಾವ ವೆರೈಟಿ ಬೆಳೆಯೋದು ನೀವೆಲ್ಲ ಭತ್ತ ಬಿತ್ತನೆ ಮಾಡಲಿಕ್ಕೆ? ಈಗ ನಾವು BBT 52-04 ಹಾಕ್ತೀವಿ ಸರ್. ಈಗ ಅದೇ ನೀವು ಅಂದಂಗೆ ಆಗಸ್ಟ್ನಾಗ ಬಂದರೆ 6.5-4 ಸ್ವಲ್ಪ ಕಡಿಮೆ ದಿವಸದ್ದು ಬೆಳೆ ಹಾಕ್ತೀವಿ ಸರ್. ಈಗ ಮಳೆ ಆಗಿ ಚೆನ್ನಾಗಿ ನಾಟಿ ಬಂತು, ಒಮ್ಮೆಮ್ಮೆ ಕೆನಾಲ್ ನೀರು ಬರೋದಿಲ್ಲ, ಆಮೇಲೆ ಮಳೆನೂ ಆಗೋದಿಲ್ಲ, ಅಂಥ ಸಂದರ್ಭದಲ್ಲಿ ಏನಾದ್ರು ಅನಾಹುತಗಳಾಗೋ ಸಾಧ್ಯತೆ ಇರ್ತಾವ ಸರ್? ಅಂಥ ಯಾವಾಗ ಇದುವರೆಗಾಗಿ ಫೇಲ್ ಆಗಿಲ್ಲ ಸರ್, ಆಗಿಲ್ಲ. ಏನಿದ್ರೆ ಇಳಿಂಗ್ ಒಂದು 3-4-5 ಕಡಿಮೆ ಬರ್ಬೋದು ಸರ್, ಪೂರ್ತಿ ಫೇಲ್ ಅಂತ ಆಗಿಲ್ಲ, ಆಗಿಲ್ಲರಿ. ಇಲ್ಲಿ ಕಳೆಯನ್ನ ಬಿತ್ತನೆ ಮಾಡಿದಂತ ಭತ್ತದಲ್ಲಿ 8 ಕಳೆ ತೆಗೆಸ್ತೀರಿ? ಕಳೆ ಸರ್ ಒಂದೇ ಟೈಮ್ ತೆಗೆಸಿದ್ವಿ, ವರ್ಷ 2 ಟೈಮ್ ಲೇಬರ್ಸ್ ಸಿಗ್ತಿದ್ರಿ, 2 ಟೈಮ್ ತೆಗೆಸ್ತಿದ್ವಿ. ಈ ಅದೊಂದು ಈಡ್ ಸೈಡ್ ಈಗ ಭಾಳ ನಮ್ಮನ್ನು ಬಂದದ ಸರ್, ಹಂಗಾಗಿ ಈಡ್ ಸೈಡ್ ಪೂರ್ತಿ ಕಂಟ್ರೋಲ್ ಆಗುತ್ತೆ ಸರ್, 90% ಕಂಟ್ರೋಲ್ ಆಗುತ್ತೆ. ಅಂದ್ರೆ ಬಿತ್ತನೆ ಮಾಡಿದಾಗ ಒಂದು ಹೊಡಿತೀರಿ, ಆಮೇಲೆ 8 ವಿಡಿ ಸೈಡ್ ಕಳೆನಾಶಕ ಬಳಸ್ತೀರಿ ಭತ್ತದಲ್ಲಿ? ಭತ್ತಲ್ಲಿ ಸರ್ ನೀರು ನಮ್ಗೆ ಅನುಕೂಲ ತಕ್ಕಂಥ ನೀರು ಬಂದರೆ ಒಂದೇ ಸಲ ಸ್ಪ್ರೇ ಮಾಡಿ ಚೆನ್ನಾಗಿ ಸರ್ ಆಗ್ತದೆ ರೀ. ಒಂದೆರಡು ನೀರು ಲೇಟ್ ಆಯಿತು, ಮಳೆ ಕಡಿಮೆ ಆಯ್ತು ಅಂದರೆ ವೀಡ್ಸ್ ಜಾಸ್ತಿ ಬರ್ತದೆ ಸರ್, ಹಂಗಾಗಿ 2 ಟೈಮ್ ಸ್ಪ್ರೇ ಮಾಡ್ತೀವಿ ಸರ್. ಹೇಗೆ ಒಂದು ಸಾರಿ ಒಂದು ಎಕರೆಗೆ ಕಳೆನಾಶಕ ಎಷ್ಟು ಖರ್ಚಾಗತ್ತಂತೀರಿ ನೀವು ಒಂದು ಸಲ ಒಂದು ಇದಕ್ಕೆ? ಒಂದು ಎಕರೆ ಖರ್ಚು ಬಂದು ಸರ್ 700-800 ರೂಪಾಯಿ ಆಗುತ್ತೆ ಸರ್. ಇನ್ನೊಂದು ಬೇರೆ ವೀಡ್ ಸೈಡು ಇದೆ ಸರ್, ಅದನ್ನಾದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಸರ್, 1,000-1,200 ಹಂಗೆ ಬರ್ತದೆ ಸರ್. ಅಂದ್ರೆ ಕಳೆ ಸಮಸ್ಯೆ ವಿಡಿ ಸೈಡ್ ಬಳಸೋದ್ರಿಂದ ತಮಗೆ ಅನುಕೂಲ ಬಹಳ ಆಗಿದೆ ಇದ್ರಲ್ಲಿ? ಬಹಳ ಆಗಿದೆ ಸರ್, ಇಲ್ಲದ ನಾವು ಬಿತ್ತನೆ ಆಗಲ್ರಿ. ಈಗ ಬಿತ್ತನೆ ಮಾಡಿದ ಭತ್ತ ಮತ್ತು ಹಚ್ಚಿದ್ದಕ್ಕೂ ನಾಟಿ ಮಾಡಿದ ಭತ್ತದಕ್ಕೂ ತಂಡೆ ಹೊಡೆಯುದು, ಆಮೇಲೆ ಅದ್ರ ಕಾಳಿಂದು ಒಂದು ಗುಣಮಟ್ಟ ಹೇಗಿರುತ್ತಂತ? ಸರ್ ನಾಟಿ ಮಾಡಿದ್ದು ಎಲ್ಲ ಸವತಾಳು ಒಂದೇ ನಮ್ಮನ್ನು ಇರ್ತದೆ ಸರ್, ಇವು ಸ್ವಲ್ಪ ಹೆಚ್ಚು ಕಡಿಮೆ ಇರ್ತವೆ ಕಾಳು, ಯಾಕಂದ್ರೆ ಅದು ಒಮ್ಮೆಗೆ ಗ್ರೋತ್ ಬರ್ತಲ್ಲ ಸರ್, ಅದು ಇದು ಸ್ವಲ್ಪ ಇಂಚು ಮಿಂಚಾದಾಗೇನೆ ಸ್ವಲ್ಪ ಹಿಂಗಿರ್ತ ಸರ್. ಇವು ಮಾರ್ಕೆಟ್ನಲ್ಲಿ ಏನು ತೊಂದರೆ ಇಲ್ಲ ಸರ್. ತೊಂದರೆ ಇಲ್ಲ ಅಂದ್ರೆ ನೀವು ಪ್ರತಿ ವರ್ಷ ಬಿತ್ತನೆ ಮಾಡೋದು ಬಿ ಪಿ ಟಿ ಸೋನಾ ಮಸೂರಿ ಮತ್ತು ಆರ್ ಎನ್ ಆರ್? ಆರ್ ಎನ್ ಆರ್ ಸರ್, ಎರಡೇ. ಮೊದಲು ಬೇರೆ ಬೇರೆ ವೆರೈಟಿಗಳು ಇದ್ದು ಸರ್, ಈಗ ಮಾರ್ಕೆಟ್ನಲ್ಲಿ ಸದ್ಯ ಅವು ಕೇಳ್ತಾ ಇಲ್ಲ ಸರ್. ಮಾರ್ಕೆಟ್ ತಕ್ಕಂತ ನಾವು ಯಾವ್ದು ನಮ್ಗೆ ಚೆನ್ನಾಗಿ ರೇಟ್ ಬರ್ತದೆ ಅದನ್ನ ಹಾಕ್ಬೇಕು ಸರ್. ಎಷ್ಟು ಇಳುವರಿ ತೆಗಿತಾ ಇದ್ದೀರಿ ಬಿತ್ತನೆ ಮಾಡಿ ಭತ್ತವನ್ನು ತಾವು ಒಂದು ಎಕರೆಗೆ? ಸರ್ 35-45 ಚೀಲ ತನಕ ತೆಗಿದ್ವಿ ಸರ್. ಎಷ್ಟು ಖರ್ಚು ಬರುತ್ತೆ ಒಂದು ಎಕರೆಗೆ ಭತ್ತ ಬಿತ್ತನೆ ಮಾಡೋದಕ್ಕೂ? ಸರ್ ಈ ವರ್ಷ ತಕ್ಕಂಥದ್ದಾದ್ರೆ 30,000 ರೂಪಾಯಿ ಖರ್ಚು ಬರುತ್ತೆ ಸರ್. ಲಾಸ್ಟ್ ಇಯರ್ ಆದರೆ ನಮ್ಗೆ 25,000 ರೂಪಾಯಿ ಆಗಿದೆ ಸರ್. ಯಾಕೆ ಈ ಸಲ ಜಾಸ್ತಿ? ಸರ್ ಗೊಬ್ಬರನೂ ರೇಚು ಜಾಸ್ತಿ ಆಗಿದೆ ಸರ್, ಲೇಬರ್ ಖರ್ಚು ಜಾಸ್ತಿ ಆಗಿದೆ ರೀ, ಡೀಸೆಲ್ ರೇಟ್ನೂ ಜಾಸ್ತಿ ಆಗಿದೆ, ಎಲ್ಲದು ಒಂದಲ್ಲ ಎ ಟು ಜೆಡ್ ಎಲ್ಲನೂ ಜಾಸ್ತಿ ಆಗಿದೆ. ಆದರೆ ಭತ್ತದ ರೇಟು ಜಾಸ್ತಿ ಆಗಿದೆ ಕಡಿಮೆ ಆಗಿದೆ? ಈ ಸದ್ಯಕ್ಕಂತೂ ರೇಟ್ ಐತೆ ರೀ, ನಾಳೆ ಮಾರ್ಕೆಟ್ನಾಗ ಬಂದ್ಮೇಲೆ ಹೆಂಗಿರ್ತಾ ಗೊತ್ತಿಲ್ಲ. ನೀವು ಅನುಭವಸ್ಥ ರೈತರು ನೋಡ್ರಿ, 30 ವರ್ಷದಿಂದ ಭತ್ತ ಬೆಳೆಯಕತ್ತೀರಿ, ಭತ್ತಕ್ಕೆ ಕನಿಷ್ಠ ಎಷ್ಟು ರೇಟ್ ಸಿಕ್ಕರೆ ರೈತರಿಗೆ ಗಿಟ್ಟದ ಅಂತ ಹೇಳ್ತಾರೆ? ಸರ್ ಈ ವರ್ಷದ ಕಾಲ ತಕ್ಕಂದ್ರೆ 1500-1600 ರೂಪಾಯಿ 75 ಕೆಜಿ ಚೀಲಕ್ಕೆ ಬಂದ್ರೆ ಮಾತ್ರ ಸಿಗುತ್ತೆ ರೀ. ನಾನು ಕ್ವಿಂಟಲ್ ಲೆಕ್ಕ ಹೇಳಲ್ಲ, 1600 ರೂಪಾಯಿ 75 ಕೆಜಿ ಚೀಲಕ್ಕೆ ಅಷ್ಟು ರೇಟ್ ಸಿಗಬೇಕು. ಅಷ್ಟು ರೇಟ್ ಸಿಕ್ಕರೆ ಮಾತ್ರ ಉಳಿತಾಯ ಆಗ್ತಾರೆ ರೀ, ಇಲ್ಲದ್ರೆ ಕಷ್ಟ ಆಗುತ್ತೆ. ಕಷ್ಟ ಹೇಗೆ ನಿಮಗೆ ಭತ್ತದ ಒಂದು ಧಾರಣಿ ವರ್ಷ ನೋಡ್ತಾ ಇದ್ದಿರ್ತಾವು ಹೇಗೆ? ಬಹಳಷ್ಟು ಮಂದಿ ಹೇಳೋದು ಇಲ್ಲ ಭತ್ತ ಬಿಟ್ಟುಬಿಟ್ರು ನಾವು ಅಂತಂತಾರೆ, ಯಾಕೆ ಭತ್ತದ ಒಂದು ಕ್ಷೇತ್ರ ಕಡಿಮೆ ಆಗ್ತದ? ಸರ್ ವಾಟರ್ ಪ್ರಾಬ್ಲಮ್ ಮೇನ್ ರೀ, ಮತ್ತೇನಂದ್ರಿ ಲೇಬರ್ದೊಂದು. ಈಗ ರೈತರು ಯಾವ್ದು ಈಜಿ ಇರುತ್ತಂದ್ರೆ ಅದನ್ನೇ ಬೆಳೆ ಹಾಕಿದ್ವಿ. ಅಲ್ಲ ಭತ್ತದಲ್ಲಿ ಲೇಬರ್ ಪ್ರಾಬ್ಲಮ್ ಏನಿಲ್ಲ, ಹತ್ತಿಯಲ್ಲಿ ಆದ್ರೆ ಲೇಬರ್ ಬೇಕು ನಿಮಗೆ, ಭತ್ತಕ್ಕೆ ಈಗೆಲ್ಲ ನಿಮಗೆ ಮೆಕನೈಸೇಷನ್ ಆಗಿಬಿಟ್ಟಿದೆ, ಯಾವುದು ಲೇಬರ್ ಇಲ್ಲ ಇಲ್ಲಿ. ಸರ್ ಕಡ್ಲೆ ಅದು ಪೂರ್ತಿ ಇದಕ್ಕಂತೂ ಕಡಿಮೆ ರೀ, ಟ್ರಾಕ್ಟರ್ ಸೋಯಿಂಗ್ ಮಾಡ್ತದ್ರಿ, ಟ್ರಾಕ್ಟರ್ ಸ್ಪ್ರೇಯಿಂಗ್ ಮಾಡ್ತದ್ರಿ, ಒಂದು ಹಾರ್ವೆಸ್ಟಿಂಗ್ ಬಿಟ್ಟರೆ ಬೇರೆ ಕೆಲಸನೇ ಇಲ್ಲರಿ ಲೇಬರ್ ಕಡ್ಲೆಯಲ್ಲಿ. ಇಲ್ಲಿ ಆದರೂ ಭತ್ತದಲ್ಲಿ ಏನಿಲ್ಲ ನಿಮಗೆ, ಟ್ರ್ಯಾಕ್ಟರಿಂದ ಬಿತ್ತರಿ, ಆಮೇಲೆ ಟ್ರ್ಯಾಕ್ಟರಿಂದ ಎಣ್ಣೆ ಹೊಡಿತೀರಿ, ಆಮೇಲೆ ಎಲ್ಲ ಟ್ರ್ಯಾಕ್ಟರಿಂದ ಮಷಿನ್ ಇದು ಭತ್ತದ ರಾಶಿ ಮಷಿನ್ ಬಂದಾವೆ, ಇಲ್ಲೂ ಏನು ಭತ್ತ ಆಳಿನ ಸಮಸ್ಯೆ ಇಲ್ಲ ನಿಮ್ಮ ಭತ್ತಲ್ಲಿ? ಐತೆ ಸರ್, ಯಾಕಂದ್ರೆ ನಾಳೆ ಸ್ಪ್ರೇಯಿಂಗ್ ಮಾಡಬೇಕು, ಗೊಬ್ಬರನೂ ಕೊಡಬೇಕು, 3 ದಂಡ ಗೊಬ್ಬರ ಕೊಡಬೇಕು, ನಾಳೆ ಆರಷ್ಟು ಟೈಮ್ನಾಗೂ ಬೇಕ್ರಿ, ಅದು ಅವಶ್ಯಕತೆ ಇಲ್ಲ ಸರ್. ಈ ಕಡ್ಲೆಯಲ್ಲಿ ಅದನ್ನು ಇದಕ್ಕಂತೂ ರೇಟ್ನ ಚೆನ್ನಾಗಿ ಸಿಗುತ್ತೆ ಅದು ಕಡಲೆ. ಇಲ್ಲಿ 8-12 ಕ್ವಿಂಟಲ್ ಅಷ್ಟು ಈಲ್ಡಿಂಗ್ ಬರ್ತೀರಿ ಕಡ್ಲೆನು, ಅದು ಕನಿಮ್ ಮಿನಿಮಮ್ 4-5 ಸಾವಿರ ನೋಡಿದ್ರಿ, 45,000-50,000 ರೂಪಾಯಿ ಪಟ್ಟಾಗಿತ್ತು ರೀ. ಖರ್ಚು ನೋಡಿದ್ರೆ 10-15,000 ರೂಪಾಯಿ ಖರ್ಚಾಗುತ್ತೆ ರೀ, 30,000 ಕಡಿಮೆ ಅಂತ ಉಳಿತಾಯ ಹೋಗ್ತದೆ ರೀ. ಭತ್ತದಲ್ಲಿ ಏನಾಗಿ ಸರ್, ಈಗ 1500 ನೀವು ಹತ್ತಿರ 40,000 ಹೇಳಿದ್ರೆ ಎಷ್ಟು 60,000 ಆಗುತ್ತೆ ರೀ. 30,000 ರೂಪಾಯಿ ಖರ್ಚು ಮಾಡಿದ್ರೆ 30,000 ಉಳಿಯೋಕೆ ಕಷ್ಟ ರೀ. ಅಲ್ಲ ಭತ್ತಕ್ಕೆ ಅಷ್ಟು 30,000 ರೂಪಾಯಿ ಖರ್ಚು ಮಾಡೋಕ್ಕಾಗತ್ತಾ? ಭತ್ತಕ್ಕೆ ಅಷ್ಟು ಖರ್ಚು ಮಾಡಲೇಬೇಕಾ? ಹೇಗೆ ಹಾರ್ವೆಸ್ಟರ್ಗೆ ಒಂದೇನೆ ನಿಮ್ಗೆ ಒಂದು ಗಂಟೆಗೆ 3,000 ರೂಪಾಯಿ ಚಾರ್ಜ್ ಮಾಡ್ತಾರೆ ರೀ. ಒಂದು ಮೀಡಿಯಂ ನಿಂತಿರ 1.5 ತಾಸು ಆಗುತ್ತೆ ರೀ, ಒಂದೇಳು ಕೆಳಗಡೆ ಬಿತ್ತಂದ್ರೆ 2.5 ತಾಸು 3 ತಾಸು ಒಂದು ಎಕರೆಗೆ ರೀ. ಹಂಗಾಗಿ 7-8,000-10,000 ತನಕ ಬರೋ ಚಾನ್ಸ್ ಐತೆ ಸರ್. ಕಟಾವು ಒಂದು ಹೇಳಕತ್ತೀನಿ ಸರ್ ನಾನು, ಹುಡುಗ ಮತ್ತು ಗೊಬ್ಬರ ಬಿಟ್ಟು 3-3.5 ಕ್ವಿಂಟಲ್ ಗೊಬ್ಬರ ಹಾಕಿದರೆ 1 ಚೀಲ 1,500 ರೂಪಾಯಿ ಈಗ ಪ್ರೆಸೆಂಟ್ ರೇಟ್ ಐತೆ ಸರ್. ಕನಿಷ್ಠ 1-5 ಚೀಲ ಕಾಂಪ್ಲೆಕ್ಸ್ ಹಾಕಿದರೆ 7.5 ಸಾವಿರ ರೂಪಾಯಿ ನಿಮ್ಗೆ ಕಾಂಪ್ಲೆಕ್ಸ್ ಒಂದೇ ಆಗ್ತೀರಿ. ನೈಟ್ರೋಜನ್ ಅಲ್ಲದ್ದು ನೈಟ್ರೋಜನ್ ಅದು ಒಂದು 300 ರೂಪಾಯಿ ಖರ್ಚು ಮಾಡಿದ್ರೆ 3 ರೂಪಾಯಿ ಹಾಕಿದ್ರೆ ಅದು 900 ರೂಪಾಯಿ ರೀ. ವೀಡ್ ಸೈಡ್ ರೀ, ಹಿಂಗೆ ಒಂದಕ್ಕೊಂದು ಖರ್ಚು ಜಾಸ್ತಿನೇ ರೀ. ಈಗ ನಿಮಗೆ ಈ ಒಂದು ಭತ್ತ ಬಿತ್ತನೆ ಮಾಡೋದು ಒಳ್ಳೆ ಒಂದು ಅನುಕೂಲ ಆಗ್ಯದ ಅಂತೀರಾ? ಹೇಗೆ ನಿಮ್ಮ ಭಾಗದಲ್ಲಿ ರೈತರು ಎಲ್ಲ ಬಿತ್ತನೆ ಮಾಡ್ತಾ ಇದ್ದಾರೆ ಹೇಗಿಲ್ಲ ಸರ್? ಅನುಕೂಲ ಆಗಿ ಸರ್, ಅನುಕೂಲ ಆಗಿಲ್ಲದ್ರೆ ಭತ್ತನ ಆಗ್ತಾ ಇಲ್ಲ ರೀ ಪೂರ್ತಿ. ಈ ವಿದ್ಯುತ್ ಸಹಿತ ಆಗ್ತಾ ಇಲ್ಲ ಸರ್, ಆಗ್ತಾ ಇಲ್ಲ. ಏನೋ ಬಿತ್ತನೆ ಒಂದು ತಂತ್ರಜ್ಞಾನ ಬಂದಿದೆ ಅಂತೇಳಿ ಸ್ವಲ್ಪ ರೈತರು ಭತ್ತ ಬೆಳೆಯಾಕತ್ತಾರ ಬಹಳ ರೀ. ನಿಲ್ಲದ್ರಿ ನೀವು ಭತ್ತ ಸಹ ತಂಟೆಗೆ ಹೋಗಲ್ಲ ರೀ, ಖರ್ಚು ಜಾಸ್ತಿ ಆಗ್ಬಿಡುತ್ತೆ ಸರ್. ಆದ್ರೆ 2,000-2,500 ರೂಪಾಯಿ ಕೆ ಜಿಲ್ ಆಗುತ್ತೆ ರೀ. ಹಂಗಾಗಿ ನಾಟಿ ಮಾಡಿ ಈ ವರ್ಷ 4,500 ರೂಪಾಯಿ ರೀ ಸಸಿ ಬೆಳೆಸ್ಬೇಕು. ನೀವು ನಾಟಿ ಮಾಡಿ ಕಡೆಗೆ ಬರೋಷ್ಟು 10,000 ರೂಪಾಯಿ ಖರ್ಚು ಅಲ್ಲೇ ಬಂದ್ಬಿಡ್ತೀರಿ. ಇನ್ನು ಹಾರ್ವೆಸ್ಟಿಂಗ್ ಬಿಟ್ಟು ಗೊಬ್ಬರ ಬಿಟ್ಟು ಎಲ್ಲ ಬಿಟ್ಟರೆ ಬೆಳ್ಳ ಬಿಟ್ಟರೆ ಮತ್ತೆ ನೀರು ಬೇಕ್ರಿ ಅದಕ್ಕೆ. ಇದೇ ಬಿತ್ತನೆ ಮಾಡಿದ ಒಂದು 20-25 ದಿವಸ ನೀರು ಇಲ್ಲದ್ರು ಏನಾಗಲ್ಲ ಸರ್, ಅದಕ್ಕೆ ವಾರಕ್ಕೊಂದು ನೀರು ಬೇಕು. ನೀವು ಅಂದಂಗೆ ಕಡಲೆಗೆ ಮಳೆ ಬೇಕಾಗಿಲ್ಲ, ನೀರು ಬೇಕಾಗಿಲ್ಲ, ಒಂದು ಚಲೋ ಹಸಿ ಆತಂದ್ರೆ ಬಿತ್ತಾರ, ಅದು ಒಳ್ಳೆ ತಂಪಿನ ಮೇಲೆ ಬಂದ್ಬಿಡ್ತತ, ಏನು ರಿಸ್ಕ್ ಇಲ್ಲ ಅಂತೀರಾ ಕಡಲೆಯಲ್ಲಿ ನೀವು? ಪೂರ್ತಿ ರಿಸ್ಕ್ ಅಲ್ಲ ರೀ, 90% ರಿಸ್ಕ್ ಇಲ್ಲ, 10% ಅದ್ರಾಗ ಓನ್ಲಿ 10% ರಿಸ್ಕ್. ಚೆನ್ನಾಗಿ ಒಂದು 2 ಮಳೆ ಆಯ್ತಂದ್ರೆ ಬೆಳೆನೆ ಬಂದ್ಬಿಡ್ತೀರಿ. ಏನೋ ಒಂದು ಹಸಿರು ಹುಳ ಬರ್ತತ, ಒಂದು 2 ಸಲ ಎಣ್ಣೆ ಹೊಡೆದ್ರೆ ಕಂಟ್ರೋಲ್ ಆಗ್ಬಿಡ. ಈಗ ಭಾಳಷ್ಟು ಕ್ರಿಮಿಕಲ್ ಇದೆ ರೀ, ಉಳ್ಳಕ್ಕ ಅದಕ್ಕೂ ಟೆನ್ಷನ್ ಇಲ್ಲ. ಯಾವ್ದು ಇದು ಬಿಟ್ಟು ಇನ್ನೊಂದು ಕ್ರಿಮಿಕಲ್ ಹೊಡಬೋದು, ಅದನ್ನ ಬಿಟ್ಟು ಇನ್ನೊಂದು ಹೊಡ್ಬೋದು ರೀ. ಅದು ನಮ್ಮ ಕೈಯಾಗಿದ್ದು ಈ ಮಳೆ ಅಂದ್ರೆ ನಮ್ಮ ಕೈಯಾಗ ಏನಿಲ್ಲ, ಮಳೆ ಆಗ್ತಿದ್ರೆ ನಮ್ಗೆ ಇದು ಮಾಡಕ್ ಬರ್ತದೆ ಸರ್. 2 ಮಳೆ ಕಂಪಲ್ಸರಿ ಹೆಂಗಾದ್ರೂ ಆಗ್ತಾರೆ. ಏನು ಕೆನಾಲ್ ನೀರು ಬೇಕಾಗಿಲ್ಲ ಕಡಲೆಗೆ? ಕೆನಾಲ್ ನೀರು ಬೇಕಾಗಿಲ್ಲ ಸರ್, ಗೊಬ್ಬರನೂ ಬೇಕಾಗಿಲ್ಲ. ಪೂರ್ತಿ ಖರ್ಚು ಕಡಿಮೆ ಅಂದ್ರೆ ಅದರ ಗೊಬ್ಬರ ಈಗ 3-3.5 ಕ್ವಿಂಟಲ್ ಗೊಬ್ಬರ ಉಳಿತಾಯ ಆಯ್ತಂದ್ರೆ ನಿಮ್ಗೆ ಅಲ್ಲಿ ನಾಟಿ ಮಾಡೋದು ಅದು ಉಳಿತಾಯ ಆಯ್ತಂದ್ರೆ ಹಂಗಾಗಿ ಖರ್ಚು ಪೂರ್ತಿ ಕಡಿಮೆ ರೀ. ನೀವು ಮೊದಲು ಭತ್ತದ ಕ್ಷೇತ್ರ ಜಾಸ್ತಿ ಇತ್ತು, ನಿಮ್ದು ಈಗ ಕಡಿಮೆ ಮಾಡಿದ್ರೆ ಜಾಸ್ತಿ ಆಗಿದೆ? 100% ಭತ್ತ ಐತೆ ಸರ್, 100% ಐತೆ ಸರ್. ನಮ್ಮ ಕ್ಯಾಂಪ್ದು 600 ಎಕರೆ ಜಮೀನ್ ಐತೆ ಸರ್, ಅದ್ರಾಗ ಒಂದು 100 ಎಕರೆ ಹತ್ತಿದ್ದು 500 ಎಕರೆ ಭತ್ತನೆ ಇತ್ತು ಸರ್. ಅಂಥದ್ದು ಈಗ ಕಡ್ಲಿಗೆ ಒಂದು 200-250 ಎಕರೆ ಕಡಲೆ ಬಿಟ್ಟು ಒಂದು 200 ಎಕರೆ ನಾಟಿ ಮಾಡಿದ್ದು, ಮಿಕ್ಕಿದ್ದು ಚಿಲ್ಲಿ ಕಾಟನ್ ಅಂತ ಹೋಯ್ತು ಸರ್. ಈಗ ರೈತರು ಮೆಕ್ಕೆಜೋಳನೂ ಅಂತ ರಿಸ್ಕ್ ಇಲ್ಲ ಮೆಕ್ಕೆಜೋಳಕ್ಕೆ ಹೋಗ್ತಾ ಇದ್ದಾರೆ, ಮೆಕ್ಕೆಜೋಳ ನಿಮ್ಮದು ಈ ಕಡೆ ಯಾಕೆ ರೈತರು ಮೆಕ್ಕೆಜೋಳ ಹಾಕ್ತಾ ಇಲ್ಲ? ಇಲ್ಲಿ ಪಬ್ಲಿಕ್ಕು ಅಷ್ಟು ಇದಿಲ್ಲ ಸರ್, ಇಲ್ಲಿ ಬೆಳೆಯೋಕೆ ಇಂಟ್ರೆಸ್ಟ್ ಅಲ್ರಿ, ಸ್ವಲ್ಪ ಇಲ್ಲಿ ಲೋಕಲ್ ಅವ್ರದ್ದು ಪ್ರಾಬ್ಲಮ್ ಸರ್ ಕಳತನ. ಅದರಲ್ಲಿ ತುಂಬ ವಸ್ತುಗಳು ಯಾವ ಹಾಕಕ್ಕೆ ಹೋಗ್ಬಾರ್ದು ಸರ್, ಅಲ್ಲಿ ರೋಡ್ ಪಕ್ಕದಾಗ ಆಗಲಿ ಯಾವುದಾಗಲಿ, ಹಾಕಿದ್ರೆ ನಾವು ಡೇ ಟೈಮ್ ಅಂತ ಇರ್ತೀವಿ, ನೈಟ್ ಟೈಮ್ ಯಾರು ಇರ್ತಾರೆ ಸರ್, ಈ ಕಡಲೆ ಅಂತದ್ದು ಹಾಕಿದ್ರೇನು ಏನೋ ಅವು ಹಬ್ಬಕ್ಕೆ ಬರ್ತದೆ ಸರ್, ಹಬ್ಬಕ್ಕೆ ಒಂದು 4 ಗಿಡ ಕಡೊಂತಾರೆ ಕೊಡಬೇಕು, 4 ಗಿಡ ಕಿತ್ಕೊಂಡೋಗ್ರೆ ಪರವಾಗಿಲ್ಲರಿ, ನೈಟ್ ಬಂದು ಹಡಗುಳು ತಗೊಂಬಂದು ನೈಟ್ ಕಿತ್ಕೊಂಡು ಹೋಗ್ತಾರೆ, ಹಂಗನೂ ತೊಂದರೆ ಐತ್ರಿ. ಹೇಗೆ ರೀ ಹರಿಬಾಬು ಅವರೇ, ತಾವು ಭತ್ತವನ್ನು ಸುಮಾರು ವರ್ಷದಿಂದ ಬಿತ್ತನೆ ಮಾಡಿ 2011 ಕೂರಿಗೆ ಭತ್ತವನ್ನು ಬೆಳೀತಾ ಇದ್ದೀರಿ, ಎಕರೆಗೆ ಕನಿಷ್ಠ ನೀವು ಹೇಳುವಾಗಿ ಎವರೇಜಾಗಿ 5-6 ಸಾವಿರ ರೂಪಾಯಿ ಉಳಿತಾಯ ಆಗ್ತಾ ಇದೆ, ಮತ್ತು ಇಳುವರಿನೂ ಜಾಸ್ತಿ ಬರ್ತದೆ, ಗೊಬ್ಬರನೂ ಕಡಿಮೆ ಅಂತಕ್ಕಂಥ ವಿಚಾರ. ನಿಮ್ಮ ಭಾಗದಲ್ಲಿ ಎಲ್ಲ ರೈತರು ಭತ್ತವನ್ನು ಬಿತ್ತನೆ ಮಾಡ್ತಾ ಇದ್ದಾರೆ, ಇನ್ನೂ 10 ಅಂತವ್ರು ಅದಾರೆ ಸಸಿ ಮಾಡಿ? 10 ಅಂತಾರೆ ಇದಾರೆ ಸರ್, ಎಲ್ಲಿ ಹಾಕಿದ್ರೆ ಅವ್ರಿಗೂ ಕಿರುಗಳಿದೆ ಸರ್, ಅವರಿಗೆ ಸ್ವಲ್ಪ ಮುಂಚೆಗೆ ನಾಟಿ ಮಾಡೋಕ್ಕೆ ಚಾನ್ಸ್ ಐತೆ ಸರ್, ಅದು ಒಂದು ಇಡೀ ಕ್ಯಾಂಪ್ ಬಂದ್ರೆ 3-4 ಕೆರೆ ಇದ್ದಾರೆ, ಅವರೊಂದೇ ನಾಟಿ ಮಾಡ್ತಾರೆ. ಈ ವರ್ಷ ಆ ಲೇಬರ್ ಪ್ರಾಬ್ಲಮ್ ಬಂದಾಗ ಅವರೂ ಬಿತ್ತನೆ ಮಾಡಿದ್ದಾರೆ, ಬಿತ್ತನೆ ಮಾಡಿದ್ರು. ಈಗ ಹುಲ್ಲು 40 ಎಕರೆ ಭತ್ತ ಹಾಕಿರ್ತಾರೆ, ನೀವು ಹುಲ್ಲದು ಏನು ಮಾಡ್ತೀರಿ ಎಲ್ಲ ಮತ್ತೆ? ಸರ್ ನಾನು ನಂದು ಬೇಲರ್ ಐತ್ರಿ, ಬೇಲ್ ಮಾಡ್ತೀನಿ ರೀ, ಮನೆಗೆ ಎಷ್ಟು ಬೇಕಾದ್ರೆ ಅಷ್ಟು ಮನೆ ಸ್ಟಾಕ್ ಮಾಡ್ಕೊಂತೀನಿ, ಮಿಕ್ಕಿದ್ದು ರಾಯಚೂರು ಮಾರ್ಕೆಟಿಗೆ ತೊಗೊಂಡೋಗ್ತಾರೆ ಸರ್. ಇಲ್ಲಿ ನಾವು ಹಾಕಿದರೆ ಒಂದು ಬಂಡಲ್ ಬಂದು 50 ರೂಪಾಯಿ ಚಾರ್ಜ್ ರೀ, 30 ರೂಪಾಯಿ ನಾವು ಚಾರ್ಜ್ ತಗೊಂತೀವಿ, ಹುಲ್ಲಿಗೆ 20 ರೂಪಾಯಿ ಕೊಡ್ತಾರೆ ಸರ್, 50 ರೂಪಾಯಿ ಒಂದು ಬಂಡಲಿಗೆ 50 ರೂಪಾಯಿ ಕೊಟ್ಟು ಹೋಯ್ತಾರೆ ಸರ್. ಅದು ಹುಲ್ಲಿಂದ ಸುಮಾರು ದುಡ್ಡು ಬರ್ತದೆ ನಿಮಗೆ? ಬರ್ತದೆ ರೀ, ಎಕರೆಗೆ 2,000 ರೂಪಾಯಿ ಹಂಗೆ ಬರ್ತದೆ ಸರ್. ಭಾಳಷ್ಟು ಮಂದಿ ಏನು ಮಾಡ್ತಾರೆ, ಹುಲ್ಲು ಹಂಗೆ ಸುಟ್ಟು ಬಿಡ್ತಿರ್ತಾರೆ, ಬೆಂಕಿ ಹಚ್ತಾರೆ, ಅದು ನೋಡ್ರಿ ಯಾಕಂದರೆ ಅದು ಭಾಳಷ್ಟು ಹಾನಿ ಮಾಡ್ತಾ ಇದೆ ಪರಿಸರದ ಮೇಲೆ ಇರ್ಬೋದು ಭೂಮಿ ಮೇಲೆ. ನೀವು ಸರ್ ಆ ಥರ ಮೊದಲಿತ್ತು ಸರ್, ಈಗ ಒಂದು 10-12 ವರ್ಷದಿಂದ ಸ್ವಲ್ಪ ಮೇವನು ಸಾಡದೈ ಸರ್, ಸಿಟಿ ಹತ್ತದೈ ಸರ್, ಹಂಗಾಗಿ ನಮ್ಗೆ ಮೇ ಬೇಕೇ ಬೇಕ್ರಿ, ನಾವು ಸುಡೋದ ಅವಶ್ಯಕತೆ. ಮತ್ತೊಂದು ರೀ ನಾವು ಮಸ್ಟಾರ್ಡ್ ಹಾಕ್ತೀರಿ, ಸಾಸ್ಬಿ ಹಾಕ್ತೀರಿ, ಇದು ಹಾರ್ವೆಸ್ಟಿಂಗು ಬಂದ ತಕ್ಷಣ ಒಂದು ವಾರ ಮುಂಚೆನೆ ಕಟಾವ್ ಹಾಕ ಮುಂಚೆನೆ ನಾವು ಸೀಡ್ ಹಾಕ್ತೀವಿ, ಅಂದರೆ ಅದು ಗದ್ದೆಯಲ್ಲೇ ಬೀಜ ಹಾಕ್ಬಿಟ್ಟಿರ್ತೀವಿ, ಬೀಜ ಹಾಕ್ಬಿಟ್ಟಿರ್ತೀವಿ ಸರ್, ಹಂಗಾಗಿ ನಾವು ಸುಡೋಕೆ ಬರಲ್ಲ ರೀ, ಬರಲ್ಲ. ನಾವು ಹುಲ್ಲು ತೆಕ್ಕಂದದು ಯಾವ್ದಾನ ಮಿಷಿನರಿ ತೆಕ್ಕಂತೀರಿ, ಮತ್ತು ಆಮೇಲೆ ಒಂದು ಸಣ್ಣ ಮಳೆ ಆಯ್ತಂದ್ರೆ ಒಂದು 50 ಕೆಜಿ ಹಂಗೆ ಯೂರಿಯಾ ಹಾಕ್ತೀರಿ, ಅದು 2 ಕ್ವಿಂಟಲ್ 2.5 ಕ್ವಿಂಟಲ್ 3 ಕ್ವಿಂಟಲ್ ತನಕ ನಾವು ಸಾಸಿವೆ ಬೆಳಿತೀರಿ, ಖರ್ಚಿಲ್ಲದ್ರಿ. ಅದಕ್ಕೇನು ಸುಮ್ಮನೆ ಇನ್ನೂ ಕಟಾವಾಗಕ್ಕಿಂತ ಮುಂಚೆ ಬೀಜ ಹೋಗಿಬಿಟ್ಟಿರ್ತೀರಿ ಸಾಸಿವೆ ಬೀಜ? ಒಂದು ವಾರ ಮುಂಚೆನೇ ಆಗ್ತಾವೆ, ಒಂದು ಜಸ್ಟ್ ಜರ್ಮಿನೇಷನ್ ಬಂದಿರ್ತದೆ ಸರ್ ನಾವು ಕಟಾವಾಗಿ, ನಾವು ಹುಲ್ಲು ಎಲ್ಲ ತೆಕ್ಕೊಂಡು ಒಂದು ವಾರ 10 ದಿವಸ ಆಗುತ್ತೆ ಸರ್, ಎಳ್ಳೆಳ್ಳೆ ಇರುತ್ತೆ ಸರ್ ಅಷ್ಟು ಹತ್ರ ಒಳಗೆ, ಗಾಳಿ ಆಡುತ್ತೀರಿ ಆಟೋಮೆಟಿಕ್ ಬಂದ್ಬಿಡ್ತಾರೆ. ಅದಕ್ಕೂ ಏನು ನೀರದು ಬಿಡಬೇಕಾ? ನೀರೇನು ಅವಶ್ಯಕತೆ ಇಲ್ಲ ಸರ್, ಒಂದು ಸಲ ಬಿಟ್ಟು 2 ಸಲ ಸ್ಪ್ರೇಯಿಂಗ್ ಮಾಡ್ಬೇಕು ರೀ ಅಷ್ಟೇ. ಹೇಗೆ ಸಾಸಿವೆ ಮಾರ್ಕೆಟ್ ಎಲ್ಲಿ ಮತ್ತೆ ಇಲ್ಲೆಲ್ಲ ಇಲ್ಲಲ್ಲ, ಅದು ಎಲ್ಲಿ ಮಾರ್ತಾರೆ ಸರ್? ಇಲ್ಲಿ ನಂಜಲ್ಲಿಂದ ಆಂಧ್ರಲಿಂದ ಬರ್ತಾರೆ ಸರ್ ತಗೊಂಬರು, ಅದೊಂದೊಂದು ವರ್ಷ ಅದು ಆಯಿಲು ಇದಲ್ಲ ಸರ್ ಪ್ರಾಡಕ್ಟ್, ಅದ್ರ ಮೇಲೆ 8,000 ಇರ್ಬೋದು ಸರ್, 10,000 ಇರ್ಬೋದು, 5,000 ಇರ್ಬೋದು ರೀ. ಅಲ್ಲಿಂದ 8,000 ರೂಪಾಯಿ ರೇಟ್ ಅಂದರೆ ಮೂರಿಂದ 20 ಕ್ಕಂತ ಅದನ್ನು ಜಾಸ್ತಿ ಉಳಿತಾಯ. ನಿಮಗೆ 3 ಕ್ವಿಂಟಲ್ ಆದರೆ 24,000 ಉಳಿತೀನಿ, ಪಾರ್ಟ್ ಟೈಮ್ ಜಾಬ್ ಇದ್ದಂಗೆ ಸರ್ ಜಾಬ್. ಎಷ್ಟು ಕ್ವಿಂಟಲ್ ಆಗುತ್ತೆ ನಿಮ್ಮದು ಸಾಸಿವೆ ವರ್ಷ, ಎಷ್ಟು ಕ್ವಿಂಟಲ್ ಹಾಕ್ತಾ ಇದ್ದೀರಿ? 80-100 ಕ್ವಿಂಟಲ್ ಸಾಸಿವೆ ಬೆಳಿತೀವಿ ಸರ್. ಹೇಗೆ ರೇಟ್ ಸಿಗ್ತಾ ಇದೆ ಸಾಸಿವೆಗೆ? ಸರ್ ನಾನು ಹೇಳ್ತೇನೆ ಸರ್, ಲಾಸ್ಟ್ ಟೈಮು 7,500 ರೂಪಾಯಿ ಕೊಟ್ಟಿದ್ದೀನಿ ಸರ್, ಅದ್ರ ಮುಂಚೆ 4,500 ಕೊಟ್ಟಿದ್ದೀನಿ, ಕರೆಕ್ಟ್ ಒಂದೇ ರೇಟ್ ಇರಲ್ಲ ಸರ್. ಅದು ನಿಮಗೆ ಎರಡನೇ ಬೆಳೆಯಾಗಿ ತಗೊಳ್ಳೋದ್ರಿಂದ ಅದು ಭತ್ತದ ಖರ್ಚೆಲ್ಲ ಹೋಗ್ಬಿಡುತ್ತೆ ನಿಮಗೆ? ಹೋಗುತ್ತೆ ಸರ್, ಹೋಗುತ್ತೆ ಸರ್. ಹರಿಬಾಬು ಅವರೇ, ಕೊನೆಯದಾಗಿ ಏನು ಹೇಳ್ತೀರಿ ರೈತರಿಗೆ, ಭತ್ತವನ್ನು ಬಿತ್ತನೆ ಮಾಡಿ ಬೆಳಿ ಅಂತ ಹೇಳ್ತೀರಾ ಅಥವಾ ಸಸಿ ಮಾಡಿ ಹಚ್ಚಿರಿ ಅಂತ ಹೇಳ್ತಾರೆ? ಸರ್ ಅವರು ನಾವು ನಾಟಿ ಮಾಡಬೇಕು ಅಮ್ಮ ಮನಸ್ಸಿನಾಗಿದ್ದವರು ಬಿತ್ತನೆ ಮಾಡೋದು ಒಳ್ಳೇದ್ರಿ, ಖರ್ಚು ಕಡಿಮೆ ಆಗುತ್ತೆ, ಅಂದರೆ ರೈತಗೇನೋ ತೊಂದರೆ ಇಲ್ಲ, ಎಲ್ಲ ಅವ್ರ ಕೈಯಾಗಿರುತ್ತೆ, ಏನು ಮಾಡ್ಬೇಕಂದ್ರೆ ಅವ್ರವ್ರು ಮಾಡ್ಕೋಬಹುದು, ಲೇಬರ್ ಅವಶ್ಯಕತೆ ಇಲ್ಲ. ನಾಟಿ ಮಾಡೋ ಉದ್ದೇಶ ಇದ್ರೆ ಮಾತ್ರ ಬಿತ್ತನೆ ಮಾಡೋದಂತ ಹೇಳ್ತೀನಿ ನೋಡಿ ಸರ್. ಒಳ್ಳೇದು ಹರಿಬಾಬು ಅವರು, ಇದುವರೆಗೆ ನಿಮ್ಮ ತನೆ ಭತ್ತದ ಅನುಭವಗಳನ್ನು ಅಂದರೆ ಕೂರಿಗೆಯಿಂದ ಬಿತ್ತನೆ ಮಾಡಿ ಭತ್ತವನ್ನು ಬೆಳೀತಿದ್ದೀರಿ, ಒಳ್ಳೆ ಲಾಭ ಬರ್ತಾ ಇದೆ, ಜೊತೆಗೆ ಖರ್ಚು ಕಡಿಮೆ ಇಳುವರಿನೂ ಜಾಸ್ತಿ ಬರ್ತದೆ ಅಂತಕ್ಕಂಥ ವಿಚಾರ ಹಂಚಿಕೊಂಡಿದ್ದೀರಿ. ರೈತ ಬಾಂಧವರು ಈ ಭಾಗದಲ್ಲಿ ಭತ್ತವನ್ನು ಸಸಿ ಮಾಡಿದ ಹೆಚ್ಚು ಬದಲಾಗಿ ಬಿತ್ತನೆಯನ್ನು ಮಾಡಿ ಬೆಳೆದರೆ ಖಂಡಿತ ಲಾಭ ಇದೆ, ರೈತರು ಇತ್ತ ಗಮನ ಹರಿಸ್ಬೇಕಂತ ಹೇಳೋಣ. ಮಾಹಿತಿ ಹಂಚಿಕೊಂಡಿದ್ದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ವಿಜಯನಗರ ಕ್ಯಾಂಪಿನ ರೈತರಾದ ಯದ್ಲಪಲ್ಲಿ ಹರಿಬಾಬು ಅವರ ಕೂರಿಗೆ ಭತ್ತದ ಬೇಸಾಯದ ಅನುಭವಗಳನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದರು ಡಾಕ್ಟರ್ ವಿಜಿ ಬಾವಲತ್ತಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರುವ ಸಂಭವವಿದ್ದು ಸಾಧಾರಣದಿಂದ ಮಧ್ಯಮ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 30 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 21-22 ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 82-90% ಮತ್ತು ಕನಿಷ್ಠ ಆರ್ದ್ರತೆ 76-78 ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 1-2 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಈಗಾಗಲೇ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರಾಯಚೂರು ಜಿಲ್ಲೆಯ ರೈತರಿಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಈ ರೀತಿಯಾಗಿವೆ. ಮುಂದಿನ 5 ದಿನಗಳಲ್ಲಿ ಸಾಧಾರಣದಿಂದ ಮಧ್ಯಮದವರೆಗೆ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಹೊಲಗಳಲ್ಲಿ ಅತಿಯಾಗಿ ನೀರು ನಿಲ್ಲುವುದನ್ನು ತಡೆಗಟ್ಟಲಿಕ್ಕೆ ರೈತ ಬಾಂಧವರು ಬಸಿ ಗಾಲುವೆಗಳನ್ನು ನಿರ್ಮಾಣ ಮಾಡ್ಕೋಬೇಕು. ಅತಿಯಾಗಿ ನೀರು ನಿಂತಿರ್ತಕ್ಕಂಥ ಹೊಲಗಳಲ್ಲಿ ಬಸಿ ಗಾಲುವೆಗಳನ್ನು ನಿರ್ಮಾಣ ಮಾಡಿ ನೀರನ್ನು ಹೊರಗೆ ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು. ಸತತವಾಗಿ ಮಳೆ ಬರ್ತಾ ಇರೋದ್ರಿಂದ ಎರೆಹುಳು ಕುಣಿಗಳಲ್ಲಿ ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ತೇವಾಂಶ ಇರದಂತೆ ನೋಡಿಕೊಳ್ಳೋದು ಒಳ್ಳೆಯದು. ಆರ್ದ್ರತೆ ಹೆಚ್ಚಾಗಿರುವುದರಿಂದ ಬಿತ್ತನೆ ಮಾಡಿರ್ತಕ್ಕಂಥ ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳು ಹೆಚ್ಚಾಗುವ ಒಂದು ಸಾಧ್ಯತೆ ಇರುವುದರಿಂದ ರೈತ ಬಾಂಧವರು ಸೂಕ್ತವಾದಂಥ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸುವುದು ಒಳ್ಳೆಯದು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಒಂದು ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಮತ್ತು ಗಾಳಿ ಕಡಿಮೆ ಇದ್ದಾಗ ಮಾಡೋದು ಒಳ್ಳೆಯದು. ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಿಗೆ ಆಗೋದ್ರಿಂದ ರೈತ ಬಾಂಧವರು ಸೂಕ್ತವಾದ ಕಳೆನಾಶಕವನ್ನು ಬಳಸಿ ಹತೋಟಿಯನ್ನು ಮಾಡಬಹುದು ಅಥವಾ ತೇವಾಂಶ ಕಡಿಮೆ ಆದಮೇಲೆ ಕುಂಟೆ ಮುಖಾಂತರ ಕಳೆಗಳನ್ನು ನಿರ್ವಹಣೆ ಮಾಡಬಹುದು. ಅಕ್ಟೋಬರ್ 15 ಹಿಂಗಾರಿ ಜೋಳ DSH 4 ಒಂದು ಬಿತ್ತನೆಯನ್ನು ಕೈಗೊಳ್ಳಬಹುದಾಗ್ಯದ. ಕಳೆ ನಿಯಂತ್ರಣವನ್ನು ಮಾಡುವುದಾದರೆ ಪ್ರತಿ ಎಕರೆಗೆ 0.4 ಕಿಲೋಗ್ರಾಂ ಅಟ್ರಾಜಿನ್ 50 WP ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಕರಗಿಸಿ ಜೋಳ ಬಿತ್ತನೆಯಾದ ದಿನ ಅಥವಾ ಮರುದಿನ ಭೂಮಿ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಬಿತ್ತುವ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 5-6 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡನ್ನು 8 ಗಂಟೆಗಳ ಕಾಲ ನೆನೆಸಿ 65 ಗ್ರಾಂ ಅಜೋಸ್ಪಿರ್ಲಮ್ದಿಂದ ಬೀಜೋಪಚಾರವನ್ನು ಮಾಡಿ ಜೋಳವನ್ನು ಬಿತ್ತನೆ ಮಾಡಬೇಕು. ಇನ್ನು ಗೋವಿನ ಜೋಳವನ್ನು ಬೆಳೆಯುವಂಥ ರೈತ ಬಾಂಧವರು ಗೋವಿನ ಜೋಳದಲ್ಲಿ ಪೋಷಕಾಂಶಗಳ ಕೊರತೆಯನ್ನು ನೀಗಿಸಲಿಕ್ಕೆ ಮೇಲುಗೊಬ್ಬರವಾಗಿ ಪ್ರತಿ ಎಕರೆಗೆ 25 kg ಯೂರಿಯಾ ಅಥವಾ 1% ಯೂರಿಯಾ ಸಿಂಪರಣೆಯನ್ನು ಸಹ ಮಾಡಬಹುದು. ಗೋವಿನ ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗಾಗಿ ಹೆಕ್ಟರ್ಗೆ 10 ಮೊಹಕ ಬಲೆಗಳನ್ನು ಅಳವಡಿಸಿಕೊಳ್ಳಬೇಕು ಮತ್ತು 0.3 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಹತ್ತಿಯನ್ನು ಬೆಳೆದಂಥ ರೈತ ಬಾಂಧವರು ಗಮನಿಸಬೇಕು. ಹತ್ತಿಯಲ್ಲಿ ಹೂ ಉದುರುವುದನ್ನು ತಡೆಗಟ್ಟಲಿಕ್ಕೆ ಪ್ಲಾನೋಪಿಕ್ಸ್ 0.25 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಹತ್ತಿಯಲ್ಲಿ ಟೊಬ್ಯಾಕೋ ಸ್ಟ್ರೀಕ್ ನಂಜಾನು ರೋಗ ಕಂಡುಬರುತ್ತಿದ್ದು ಇದಕ್ಕಾಗಿ ಥ್ರಿಪ್ಸ್ ನುಸಿ ಹತೋಟಿಯನ್ನು ಮಾಡೋದು ಒಳ್ಳೆಯದು. ಇದರ ಹತೋಟಿಗಾಗಿ 1 ಮಿಲಿಲೀಟರ್ ಪೈರಿಪ್ರೋಕ್ಸಿಪೆನ್ 5% ಮತ್ತು ಡೈಫೆಂಥುರಾನ್ 25% ಕೀಟನಾಶಕವನ್ನು ಅಥವಾ 0.5 ಮಿಲಿಲೀಟರ್ ಥಯೋಮೆಥೋಕ್ಸಾಮ್ 75% ಒಂದು ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಹತ್ತಿಯಲ್ಲಿ ಬೇರು ಕೊಳೆ ರೋಗ ಹತೋಟಿಯನ್ನು ಮಾಡಲಿಕ್ಕೆ 2 ಗ್ರಾಂ ಪ್ರೊಪಿಕೊನೋಜೋಲ್ 25 EC ಅಥವಾ ಕಾರ್ಬನ್ ಡೈಜಿಮ್ 50% ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡದ ಬುಡಕ್ಕೆ ತೆಳುವಾಗಿ ಸುರಿಯಬೇಕು. ಹತ್ತಿ ಬೆಳೆಗೆ ಮ್ಯಾಗ್ನೀಷಿಯಂ ಸಲ್ಫೇಟ್ 10 ಗ್ರಾಂ ಮತ್ತು 19-19-19-10 ಗ್ರಾಮನ್ನು ಹೂ ಆಡುವ ಹಂತ, ಕಾಯಿ ಕಟ್ಟುವ ಹಂತ ಮತ್ತು ಕಾಯಿ ಬಲಿಯುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡೋದ್ರಿಂದ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ಇನ್ನು ಶೇಂಗಾ ಬೆಳೆಯನ್ನು ಬೆಳೆದಂಥ ರೈತ ಬಾಂಧವರು 50-70 ದಿನದ ಶೇಂಗಾ ಬೆಳೆಯಲ್ಲಿ ಎಲೆ ತಿನ್ನುವ ಕೀಟದ ಬಾಧೆ ಅಧಿಕವಾಗಿ ಕಂಡುಬಂದರೆ 0.2 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಯೇಟ್ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಶೇಂಗಾದಲ್ಲಿ ಸ್ಪೋಡಪ್ಟರ ಹತೋಟಿಗಾಗಿ 4 ಗ್ರಾಂ ಮೆಟಾರೇಜಿಯಂ ರಿಲೇ ಅಥವಾ 0.2 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಯೇಟ್ 5 SC ಒಂದು ಕೀಟನಾಶಕವನ್ನು ಅಥವಾ 1 ಗ್ರಾಂ ಥಯೋಡಿಕಾರ್ಬ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಇನ್ನು ತೊಗರಿಯನ್ನು ಬೆಳೆದಂಥ ರೈತ ಬಾಂಧವರು ತೊಗರಿ ಬೆಳೆಯಲ್ಲಿ ತೊಗರಿ ಬೆಳೆ 50% ಹೂ ಆಡುವಾಗ ಪ್ರತಿ ಲೀಟರ್ ನೀರಿಗೆ 10 ಗ್ರಾಂ ಪಲ್ಸ್ ಮ್ಯಾಜಿಕ್ಕನ್ನು ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು ಹಾಗೂ 15 ದಿನಗಳ ನಂತರ ಮತ್ತೊಮ್ಮೆ ಇದೇ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 ಸೆಂಟಿಮೀಟರಷ್ಟು ಮೇಲ್ಭಾಗದ ಕುಡಿಯನ್ನು ಚುಟುವುದರಿಂದ 10 ಗ್ರಾಂ 19-19 ಸಿಂಪರಣೆ ಮಾಡೋದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದು ಕಾಯಿಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಬಹುದು. ಇನ್ನು ಸೂರ್ಯಕಾಂತಿಯನ್ನು ಬೆಳೆದಂಥ ರೈತ ಬಾಂಧವರು ಸೂರ್ಯಕಾಂತಿಯಲ್ಲಿ ಬೂದು ರೋಗದ ಹತೋಟಿಗಾಗಿ

ಭಾರತದಲ್ಲಿ ಮತದಾರರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರವೆಂದರೆ, ಭಾರತದಲ್ಲಿ ಮತದಾರರ ದಿನವನ್ನು ಪ್ರತಿ ವರ್ಷ ಜನವರಿ 25ರಂದು ಆಚರಿಸಲಾಗುತ್ತದೆ. ಮೊದಲನೇ ಕಾರ್ಯಕ್ರಮಕ್ಕೆ ಕೇಳುಗರಿಂದ ಒಳ್ಳೆಯ ಸ್ಪಂದನೆ ವ್ಯಕ್ತವಾಗಿದೆ. ಆದರೆ ಕೆಲವರು ಸರಿ ಉತ್ತರ ಬರೆದಿದ್ರೂ ಹೆಸರನ್ನು ಬರೆದಿಲ್ಲ, ಇನ್ನೂ ಕೆಲವರು ವಿಳಾಸವನ್ನು ಬರೆದಿಲ್ಲ, ಮತ್ತೆ ಕೆಲವರು ಫೋನ್ ಸಂಖ್ಯೆಯನ್ನು ಬರೆದಿಲ್ಲ, ಅವರನ್ನ ಬಹುಮಾನಕ್ಕೆ ಪರಿಗಣಿಸಿಲ್ಲ. ಮುಂದಿನ ಸಾರಿ ಉತ್ತರವನ್ನು ಕಳಿಸುವಾಗ ಇದು ಗಮನದಲ್ಲಿರಲಿ. ಈಗ ವಿಜೇತರ ಘೋಷಣೆ.